ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬೆಳಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ, ಅದ ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದು ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ಮ ಸಿಟಿ ಬಿಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸು ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. मिनिस्ट्री ऑफ कल्चर 3 देश व्यापी प्रतियोगिताओं का आयोजन यूनिटी इन क्रिएटिविटी के जरिए कर रहा है. ये 3 प्रतियोगिताएं हैं, देशभक्ति गीत लेखन, लोरी लेखन और रंगोली बनाना. इन प्रतियोगिताओं के माध्यम से जीत सकते हैं ढेरों इनाम. तो amritmahotsav.nic.in लॉगिन करके अपनी एंट्रीज अपलोड करें. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ರಾಗಿ ತಳಿಗಳು ಮತ್ತು ಬೇಸಾಯ ಕ್ರಮ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯರಾಮೇಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಜಯರಾಮೇಗೌಡ ಅವರೇ. ನಮಸ್ಕಾರ. ರಾಗಿ ನಮ್ಮ ಮುಖ್ಯವಾದ ಒಂದು ಆಹಾರದ ಬೆಳೆ. ಈ ಬೆಳೆಯನ್ನು ನಮ್ಮ ರಾಜ್ಯದಲ್ಲಿ ನಾವು ಮುಂಗಾರು, ಹಿಂಗಾರು, ಬೇಸಿಗೆನಲ್ಲಿ ಮತ್ತು ಪೂರ್ವ ಮುಂಗಾರಿನಲ್ಲೂ ಕೂಡ ಬೆಳ್ಕೊಳ್ತೀವಿ. ತಾವಿವತ್ತು ಈ ರಾಗಿಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಕಾಲದಲ್ಲಿ ರಾಗಿಯನ್ನು ಬೆಳೀತಾರೆ ಅಂತೀರಿ? ನಮ್ಮ ರಾಜ್ಯದಲ್ಲಿ ರಾಗಿಯನ್ನು 5 ಕಾಲಮಾನಗಳಲ್ಲಿ ಬೆಳೆಯಲಾಗ್ತಿದೆ. ಅವುಗಳು ಯಾವ್ಯಾವ ಅಂದರೆ ಕಾರು ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಬಿತ್ತನೆ ಮಾಡುವಂಥದ್ದು. ಮುಂಗಾರು ಅಂದರೆ ಜೂನ್ ಮತ್ತು ಜುಲೈ ಮಧ್ಯಭಾಗದವರೆಗೂ ಬಿತ್ತನೆ ಮಾಡುವಂಥದ್ದು. ಕಡೆ ಮುಂಗಾರು ಅಂದರೆ ಜುಲೈ ಕೊನೆಯ ಭಾಗದಿಂದ ಆಗಸ್ಟ್ ಮೊದಲನೇ ವಾರದವರೆಗೆ. ಹಿಂಗಾರು ಅಂದರೆ ನಾವು ಅಕ್ಟೋಬರ್ ಮತ್ತು ನವಂಬರ್ ಮಧ್ಯಭಾಗದವರೆಗೆ. ಮತ್ತು ಬೇಸಿಗೆ ಇನ್ನೊಂದು ಕಾಲಮಾನ, ಇಲ್ಲಿ ಸಹ ಜನವರಿ ಫೆಬ್ರವರಿ ಮಧ್ಯ ಭಾಗ ಅಂದರೆ ಮೊದಲನೇ ಭಾಗದ ಒಳಗಡೆ ಬಿತ್ತನೆ ಮಾಡಬೇಕು ಅಂತ ಹೇಳ್ತೀವಿ. ಈ ಕಾಲಮಾನಗಳಲ್ಲಿ ನಾವು ಈ ತಿಂಗಳುಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ರೈತರಿಗೆ ಸೂಚಿಸ್ತೀವಿ. ಈಗ ತಾವು ಕಾರು ಬೆಳೆ ಅಂತ ಹೇಳಿದಿರಿ, ಈ ಕಾರು ಬೆಳೆಯನ್ನು ಬೆಳೆಯುವಂಥ ಪ್ರದೇಶಗಳು ಯಾವ್ಯಾವು, ಈ ಕಾರು ಬೆಳೆಯ ಒಂದು ಕಾಲಮಾನಕ್ಕೆ ಸೂಕ್ತವಾದಂಥ ತಳಿಗಳು, ಅವುಗಳ ವಿಶೇಷ ಗುಣಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಹಾಗೇ ಆಗಲಿ. ಅಂದರೆ ಕಾರು ಬೆಳೆ ಅಂದರೆ ನಾವೇನು ಮಾಡ್ತೀವಿ, ಕೆಲವು ಏರಿಯಾದಲ್ಲಿ ಅಂದರೆ ಏನು ಈ ಹೆಗಡದೇವನಕೋಟೆ, ಪಿರಿಯಾಪಟ್ಟಣ, ಹುಣಸೂರು, ಮೈಸೂರು, ಹಾಸನದ ಕೆಲವು ಭಾಗಗಳಲ್ಲಿ ಏನು ಮಾಡ್ತಾರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲೇ ರೈತರು ರಾಗಿಯನ್ನು ಬಿತ್ತನೆ ಮಾಡ್ತಾರೆ. ನಾವು ಇಂಥ ಸಮಯದಲ್ಲಿ ಏನು ಹೇಳ್ತೀವಿ ಅಂದರೆ, ಈ ಅಲ್ಪಾವಧಿ ತಳಿಗಳನ್ನ ಬಿತ್ತನೆ ಮಾಡಲಿಕ್ಕೆ ಹೇಳ್ತೀವಿ. ಈ ಅಲ್ಪಾವಧಿ ತಳಿಗಳು ಅಂದರೆ 100-105 ದಿವಸದ ಒಳಗಡೆ ಕಟಾವಿಗೆ ಬರುವಂಥವು. ಕಾರಣ ಏನಂದರೆ, ಇಲ್ಲಿನ ರೈತರು ಮೊದಲು ರಾಗಿ ತೆಗೆದುಕೊಂಡು ಅನಂತರ ಎರಡನೇ ಬೆಳೆಯಾಗಿ ದ್ವಿದಳ ಧಾನ್ಯಗಳಾದ ಅಲಸಂದೆ ಅಥವಾ ಉರುಳಿಯನ್ನು ಬೆಳೀತಾರೆ. ಹಾಗಾಗಿ ಇಂಥ ಸನ್ನಿವೇಶಕ್ಕೆ ಶೀಘ್ರ ಕಟಾವಿಗೆ ಬರುವಂಥವು ಅಂದರೆ ಅಲ್ಪಾವಧಿ ತಳಿಗಳು. ಹಾಗಾಗಿ ಅಲ್ಪಾವಧಿ ತಳಿಗಳಾದಂಥ GPU 48 ಇರ್ಬೋದು, GPU 45 ಇರ್ಬೋದು, ಅಥವಾ ಇನ್ನೊಂದು ಇತ್ತೀಚೆಗೆ ಬಿಡುಗಡೆಯಾದಂಥ KMR 204, ಈ ತಳಿಗಳನ್ನ ನಾವು ಹೆಚ್ಚಿಗೆ ಈ ಒಂದು ಕಾಲಮಾನದಲ್ಲಿ ಮತ್ತು ಈ ಪ್ರದೇಶಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಮತ್ತು ಈ ತಳಿಗಳು ಅಂದರೆ, ಈಗ ನಾನು GPU 48 ಮತ್ತು GPU 45 ಅಂತ ಏನು ಹೇಳಿದೆ, ಇವು ಈ ಬೆಂಕಿ ರೋಗ ನಿರೋಧಕ ಶಕ್ತಿ ಇರುವಂಥವು. ಅಂದರೆ ನಮ್ಮ ರಾಗಿನಲ್ಲಿ ಇದೊಂದು ನೀವು ಕೇಳಿರ್ಬೋದು ಬೆಂಕಿ ರೋಗ ಅಂತ, ಇಲುಕು ಮತ್ತು ಕುತ್ತಿಗೆನಲ್ಲಿ ಬರುವಂಥ ರೋಗಗಳು. ಹಾಗಾಗಿ ಈ ಎರಡು ತಳಿಗಳಲ್ಲಿ ಆ ಒಂದು ಸಾಮರ್ಥ್ಯ ಇದೆ. ಮತ್ತು ಈ KMR 204 ಅಂತ ಏನು ಹೇಳಿದೆ, ಅದು ಇತ್ತೀಚೆಗೆ ಬಿಡುಗಡೆ ಆದಂಥದ್ದು, ಇದು ಸಹ ಹೆಚ್ಚಿನ ಇಳುವರಿಯ ಸಾಮರ್ಥ್ಯ ಹೊಂದಿದೆ. ಅಂದರೆ ಇವು ಮುಖ್ಯವಾಗಿ ಕಾರು ಬೆಳೆಗೆ ಸೂಕ್ತವಾದಂಥ ತಳಿಗಳು ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ಮುಂಗಾರಿಗೆ ಶಿಫಾರಸು ಮಾಡಿರುವಂಥ ತಳಿಗಳು ಯಾವ್ಯಾವು ಅಂತೀರಿ? ನೋಡಿ, ಮುಂಗಾರಿನಲ್ಲಿ ನಾವು ಈ ಮಳೆ ಪ್ರಾರಂಭವಾಗುವುದನ್ನು ಅನುಸರಿಸಿ ಬೇರೆ ಬೇರೆ ತಿಂಗಳಲ್ಲಿ ಬೇರೆ ಬೇರೆ ತಳಿಗಳನ್ನ ನಾವು ಶಿಫಾರಸು ಮಾಡ್ತೇವೆ. ಈಗ ಜೂನ್ ಜುಲೈ ತಿಂಗಳುಗಳನ್ನು ತೆಗೆದುಕೊಂಡ್ರೆ ಈ ಒಂದು ತಿಂಗಳುಗಳಲ್ಲಿ ಬಿತ್ತನೆ ಮಾಡೋದಕ್ಕೆ ಸೂಕ್ತವಾದಂಥ ತಳಿಗಳು ಯಾವ್ಯಾವು, ಅವುಗಳ ಗುಣ ವಿಶೇಷಗಳು ಏನು ಅಂತೀರಿ? ನೋಡಿ, ಈ ಕಾಲದಲ್ಲಿ ಬಿತ್ತನೆಯನ್ನು ಜೂನ್ ಮಧ್ಯಭಾಗದಿಂದ ಜುಲೈ ಮಧ್ಯಭಾಗದವರೆಗೂ ಮಾಡ್ತಾರೆ. ಅಂದರೆ ಈ ಕೆಂಪು ಭೂಮಿಯಲ್ಲಿ ಈ ಕಾಲದಲ್ಲಿ ಒಂದೇ ಒಂದು ಬೆಳೆ ಬೆಳೆಯೋದರಿಂದ ನಾವೇನು ಮಾಡ್ತೀವಿ ಅಂದರೆ, ಕೆಂಪು ಭೂಮಿ ಈ ಪ್ರದೇಶದಲ್ಲಿ ಒಂದೇ ಬೆಳೆ ಬೆಳೀತಾರೆ. ಹಾಗಾಗಿ ಈ ಒಂದು ಕಾಲಕ್ಕೆ ಅಥವಾ ಈ ಸನ್ನಿವೇಶಕ್ಕೆ ದೀರ್ಘಾವಧಿ ತಳಿಗಳನ್ನ ನಾವು ಶಿಫಾರಸು ಮಾಡ್ತೇವೆ. ಈ ದೀರ್ಘಾವಧಿ ತಳಿಗಳಾದಂತಹ MR 1, MR 6, ಇತ್ತೀಚೆಗೆ ಬಿಡುಗಡೆಯಾದಂಥ KMR 301, ಮತ್ತು ಇನ್ನೊಂದು L5 ಅಂತ. ಈ ತಳಿಗಳು ಸುಮಾರು 125-130 ದಿವಸದೊಳಗಡೆ ಕಟಾವಿಗೆ ಬರುವಂಥ ತಳಿಗಳು. ಇವು ದೀರ್ಘಾವಧಿ ತಳಿಗಳು. ನಾವು ಯಾಕೆಂದರೆ ಈ ತಿಂಗಳಲ್ಲಿ ದೀರ್ಘಾವಧಿ ತಳಿಗಳು ಹೇಳ್ತೀವಿ ಅಂದರೆ, ಈಗ ನಾವು ಜೂನ್ ಅಲ್ಲಿ ಬಿತ್ತನೆ ಮಾಡಿ ಅಥವಾ ಜುಲೈ ಮಧ್ಯಭಾಗದವರೆಗೂ ಬಿತ್ತನೆ ಮಾಡಿ ಕಟಾವಿಗೆ ಬರುವಂಥ ಸಂದರ್ಭ ಏನಿದ್ರೂ ನವಂಬರ್ ಆಗಿರಬೇಕು. ಅದಕ್ಕೆ ಮೊದಲು ಏನಾದರೂ ಕಟಾವಿಗೆ ಬಂದರೆ ಮಳೆಗಾಲಕ್ಕೆ ಅಥವಾ ಮಳೆಗೆ ಈ ಬೆಳೆ ಸಿಕ್ಕಿಬಿಟ್ಟು ನಮಗೆ ಹುಲ್ಲು ಮತ್ತು ಧಾನ್ಯ ಎರಡೂ ನಷ್ಟ ಆಗುವಂಥ ಸಂಭವ ಜಾಸ್ತಿ ಇರೋದರಿಂದ ನಾವು ಆದಷ್ಟು ಈ ಜೂನ್ ಮತ್ತು ಜುಲೈ ತಿಂಗಳ ಮಧ್ಯಭಾಗದವರೆಗೆ ಏನು ಬಿತ್ತನೆ ಮಾಡ್ತಾರೆ ಅಂಥ ಸಮಯದಲ್ಲಿ ದೀರ್ಘಾವಧಿ ತಳಿಗಳನ್ನ ರೈತರು ಚೂಸ್ ಮಾಡಬೇಕು ಅಥವಾ ಆರಿಸ್ಕೊಂಡು ಬಿತ್ತನೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ಇನ್ನು ಈ ಜುಲೈ ಮಧ್ಯಭಾಗದ ನಂತರ ಬಿತ್ತನೆ ಮಾಡೋದಕ್ಕೆ ಸೂಕ್ತವಾದಂಥ ತಳಿಗಳು ಮತ್ತು ಅವುಗಳ ವಿಶೇಷ ಗುಣಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಆಯಿತು. ನೋಡಿ, ನಮ್ಮ ಏನು ಈ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ರಾಗಿ ಈ ಬೆಳೆಯುವ ಹೆಚ್ಚಿನ ಭಾಗ ಈ ಜುಲೈ 15ರ ನಂತರನೇ ಬಿತ್ತನೆ ಆಗೋದು. ಕಾರಣ ಮಳೆ ಶುರುವಾಗುವುದೇ ನಮ್ಮಲ್ಲಿ ಜುಲೈ 15ರ ನಂತರ. ಇಂಥ ಸಂದರ್ಭಕ್ಕೆ ಅನುಗುಣವಾಗಿ ನಾವೇನು ಮಾಡ್ತೀವಿ, ಮಧ್ಯಮಾವಧಿ ತಳಿಗಳನ್ನ ನಾವು ಶಿಫಾರಸು ಮಾಡ್ತೀವಿ. ಮಧ್ಯಮಾವಧಿ ತಳಿಗಳು ಅಂದರೆ ಸುಮಾರು 110-115 ದಿವಸಗಳಲ್ಲಿ ಕಟಾವಿಗೆ ಬರುವಂಥ ತಳಿಗಳು. ಅಂದರೆ ಇತ್ತೀಚೆಗೆ ಪ್ರಮುಖವಾದ ತಳಿಗಳು ಅಂದರೆ ಈಗ ನಾವು ಈಗಾಗಲೇ ಬಿಡುಗಡೆ ಆಗಿರುವಂಥ ಮತ್ತು ಭಾಳ ಪ್ರಚಲಿತವಾಗಿರುವಂಥ ತಳಿ GPU 28, ಮತ್ತು ಇದ್ರ ಜೊತೆಗೆ ಇತ್ತೀಚೆಗೆ ಬಿಡುಗಡೆ ಆದಂಥ GPU 66, ಮತ್ತು ಈ ML 365, ಅದ್ರ ಜೊತೆಗೆ KMR 340, ಇನ್ನೊಂದು KMR 204. ಈ ತಳಿಗಳನ್ನು ಸಹ ನಾವು ಈ ಒಂದು ವಿಶೇಷ ಅಂದರೆ ಈ ಕಾಲಕ್ಕೆ ಬಿತ್ತನೆ ಮಾಡಲಿಕ್ಕೆ ಶಿಫಾರಸು ಮಾಡ್ತೇವೆ. ಮತ್ತು ಈ ತಳಿಗಳ ಒಂದು ವಿಶೇಷ ಗುಣಗಳು ಅಂದರೆ, ಈಗ ನೋಡಿ, GPU 28 ಈಗಾಗಲೇ ಪ್ರಚಲಿತವಾಗಿರುವಂಥ ಒಂದು ತಳಿ, ಮತ್ತು ಇದರಲ್ಲಿ ಏನಪ್ಪ ಅಂದರೆ ಒಂದು ಬೆಂಕಿ ರೋಗ ಅಂತ ನಾನು ಹೇಳಿದ್ನಲ್ಲ, ಇದರ ನಿರೋಧಕ ಶಕ್ತಿ ಇದೆ. ಅದಕ್ಕೆ ಸಮಾನಾಂತರವಾಗಿ ನಾವು ಇನ್ನೊಂದು ತಳಿಯನ್ನು ಬಿಡುಗಡೆ ಮಾಡಿದ್ವು, ಅಂದರೆ ಅದು GPU 66. ಇದು ಸಹ GPU 28ರಷ್ಟೇ ಉತ್ತಮವಾದ ತಳಿ, ಮತ್ತು ಇದರಲ್ಲಿ ಮೇವು ಸಹ ಚೆನ್ನಾಗಿದೆ. ರಾಜ್ಯದ ಜಿಲ್ಲೆಗಳಲ್ಲಿ ಬರೀ ಕಾಳುಗೋಸ್ಕರ ಬೆಳೆಯೋದಿಲ್ಲ, ಈ ರಾಸುಗಳ ಮೇವುಗೋಸ್ಕರ ಬೆಳೆಯೋದ್ರಿಂದ ನಾವು ಈ ಮೇವು ಸಹ ನಾವು ಬಿಡುಗಡೆ ಸಮಯದಲ್ಲಿ ಅದರ ಬಗ್ಗೆನೂ ಸಹ ಕೇರ್ ತಗೊಳ್ತೀವಿ. ಹಾಗಾಗಿ ಈ GPU 66 ಈ ಕಾಳು ಮತ್ತು ಮೇವಿಗೆ ಅನುಕೂಲವಾದಂಥ ಒಂದು ತಳಿ. ಹಾಗೆಯೇ ML 365 ಇದೆ, ಮತ್ತು KMR 340 ಇದೆ. ಈ KMR 340 ಒಂದು ವಿಶೇಷ ಗುಣ ಅಂದರೆ ಇದು ಬಿಳಿ ರಾಗಿ. ನಮ್ಮಲ್ಲಿ ಬಿಳಿ ರಾಗಿ ಇತ್ತೀಚಿನ ದಿನಗಳಲ್ಲಿ ಭಾಳ ಪ್ರಾಮುಖ್ಯತೆ ಪಡೆದುಕೊಳ್ತಾ ಇದೆ. ಕಾರಣ ಅಂದರೆ ಈ ಬಿಳಿ ರಾಗಿಯನ್ನು ಆದಷ್ಟು ನಾವು ಈ ಬೇಕರಿ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಹಾಗಾಗಿ KMR 340 ನಾವು ಈ ಸಂದರ್ಭದಲ್ಲಿ ಬೆಳೆದ್ರೆ ಅಂದರೆ ಈ ಕಾಲಮಾನದಲ್ಲಿ ಇಲ್ಲೂ ಸಹ ಇಳುವರಿನ ನಾವು ಇದಕ್ಕೆ ತಗೊಳ್ಬಹುದು. ಹಾಗೆ ಇನ್ನೊಂದು KMR 204 ಅಂತ ನಾನು ಹೇಳಿದೆ, ಇದು ಸಹ ಒಂದು ಉತ್ತಮವಾದ ತಳಿ. ಮತ್ತೆ ಇನ್ನೊಂದು ತಳಿ ಇಂಡಾಫ್ 5 ಅಂತ, ಇದು ಬಹಳ ಹಳೆಯ ತಳಿ, ಇದು ಸಹ ಈ ಒಂದು ಕಾಲಕ್ಕೆ ಸೂಕ್ತವಾದ ತಳಿ. ನಾನು ಹೇಳ್ದಂಗೆ ಈಗೇನಂದ್ರೆ ಈ ಕಾಲದಲ್ಲಿ ಒಂದು ಸ್ವಲ್ಪ ಬೆಂಕಿ ರೋಗ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ತಳಿಗಳಾದಂಥ GPU 28, GPU 66 ಈ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಸೂಕ್ತ. ಅಂದರೆ ಬೆಂಕಿ ರೋಗ ಈ ಒಂದು ರಾಗಿ ಬೆಳೆಯಲ್ಲಿ ಕಂಡುಬರುವಂಥ ಮುಖ್ಯವಾದಂಥ ಒಂದು ರೋಗ ಅಂತ ಅಂದಂಗಾಯಿತು. ಇದಕ್ಕೆ ಸಂಬಂಧಪಟ್ಟಾಗೆ ಎಷ್ಟು ಮಟ್ಟಿಗೆ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ನಡೆದಿದೆ ಅಂತೇಳಿ? ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಈ ಏನು ಈ ತೃಣಧಾನ್ಯ ಸಂಶೋಧನಾ ವಿಭಾಗದಲ್ಲಿ ಈ ಬೆಂಕಿ ರೋಗ ನಿರೋಧಕ ತಳಿಯನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಬಹಳ ಹಿಂದೆಯೇ ನಾವು ಶುರು ಮಾಡಿದ್ದೇವೆ. ಹಾಗಾಗಿ ನಾವು ಪ್ರಥಮವಾಗಿ GPU 26 ಮತ್ತು GPU 28 ಈ ತಳಿಗಳನ್ನ ಅಭಿವೃದ್ಧಿ ಮಾಡಿದೋ. ಅನಂತರ GPU 45, GPU 48 ಮತ್ತು ಇತ್ತೀಚೆಗೆ ಬಿಡುಗಡೆ ಇದೆ ಅಂತ GPU 66. ಅಂದರೆ ಈ GPU ಸೀರೀಸ್ ಏನಿವೆ ಇವೆಲ್ಲ ಈ ಒಂದು ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿರುವಂಥವು, ಅಂದರೆ ಬೆಂಕಿ ರೋಗ ನಿರೋಧಕ ಶಕ್ತಿ ಹೊಂದಿರುವಂಥ ತಳಿಗಳು ಇವು. ಮತ್ತು ಒಳ್ಳೆ ಮೇವು ಮತ್ತು ಕಾಳಿನ ಇಳುವರಿಯನ್ನು ಕೂಡ ಕೊಡ್ತವೆ ಅಂತ. ಹೌದು, ಇವು ರೋಗ ನಿರೋಧಕ ಶಕ್ತಿ ಹೊಂದಿರೋದ್ರ ಜೊತೆಗೆ ಮೇವು ಸಹ ನಮಗೆ ರಾಸುಗಳಿಗೆ ಒಳ್ಳೆಯ ಮೇವು ಮತ್ತು ಇಳುವರಿ. ಈಗ ನಾವು ಇಳುವರಿ ಏನು ಹೇಳ್ತೀವಿ, ದೀರ್ಘಾವಧಿ ತಳಿಗಳಲ್ಲಿ ಏನು ಇಳುವರಿ ಬರ್ತದೆ ಹೆಚ್ಚು ಕಡಿಮೆ ಅಷ್ಟೇ, ಈ ಮಧ್ಯಮಾವಧಿ ತಳಿಗಳಲ್ಲೂ ಸಹ ನಾವು ಇಳುವರಿಯನ್ನು ನಾವು ಈ ತಳಿಗಳಿಂದ ನಾವು ನಿರೀಕ್ಷೆ ಮಾಡಬಹುದು. ಇನ್ನು ಮುಖ್ಯವಾಗಿ ನಾವು ತಡವಾದ ಮುಂಗಾರು ಅಂತ ಕೇಳ್ತಾ ಇರ್ತೀವಿ, ಸ್ವಲ್ಪ ಮಳೆ ತಡವಾದಾಗ ತಡವಾದ ಮುಂಗಾರಿನಲ್ಲೂ ಕೂಡ ರಾಗಿಯನ್ನು ಬೆಳ್ಕೋಬೋದು ಅಂತ ತಾವು ಹೇಳಿದ್ರಿ. ವಿಶೇಷವಾಗಿ ಈಗ ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆ ಮಾಡೋದಕ್ಕೆ ಸೂಕ್ತವಾದಂಥ ತಳಿಗಳು ಯಾವ್ಯಾವು, ಅವುಗಳ ಗುಣವಿಶೇಷತೆಗಳು ಏನೇನು ಅಂತೀರಿ? ನೋಡಿ, ರಾಜ್ಯದ ಕೆಲವು ಪ್ರದೇಶಗಳಲ್ಲಿ ಈಗಾಗಲೇ ನಾವು ತಿಳಿದಿರುವಂಗೆ ಮಳೆಯ ವೈಪರೀತ್ಯದಿಂದ ಬಿತ್ತನೆ ಆಗಸ್ಟ್ ಕೊನೆಯವರೆಗೂ ಸಹ ಮುಂದಕ್ಕೆ ಹೋದಂಥ ಸಂದರ್ಭಗಳಿದೆ. ಇಂಥ ಸಂದರ್ಭದಲ್ಲಿ ನಾವು ಏನು ದೀರ್ಘಾವಧಿ ಅಥವಾ ಮಧ್ಯಮಾವಧಿ ತಳಿಗಳನ್ನ ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಕಟಾವಿನ ಸಂದರ್ಭದಲ್ಲಿ ಅಥವಾ ಏನು ಭಾಳ ಅವಧಿ ಜಾಸ್ತಿ ಬೇಕಾಗಿರೋದ್ರಿಂದ ಕೊನೆಯಲ್ಲಿ ನೀರಿನ ಅಭಾವದಿಂದ ಜೊಳ್ಳಾಗೋ ಸಂದರ್ಭ ಜಾಸ್ತಿ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಂಥ ಒಂದು ಸಂದರ್ಭದಲ್ಲಿ ಇಂಥ ಕಾಲಕ್ಕೆ ಅಲ್ಪಾವಧಿ ತಳಿಗಳನ್ನೇ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ. ಈಗಾಗಲೇ ನಾನು ಅಲ್ಪಾವಧಿ ತಳಿಗಳ ಬಗ್ಗೆ ನಿಮಗೆ ಹೇಳಿದೆ. ಈಗ ಏನು ಅಲ್ಪಾವಧಿ ತಳಿಗಳಾದಂಥ GPU 45 ಇದೆ, GPU 48 ಇದೆ, ಹಾಗೆ ಇನ್ನೊಂದು KMR 204 ತಳಿ ಅಂತ ಇದೆ. ಈ ತಳಿಗಳನ್ನ ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಲೇಟಾಗಿ ಅಂದರೆ ತಡವಾಗಿ ಬಿತ್ತನೆ ಮಾಡಿದ್ರೂ ನಮಗೆ ಏನು ಮಳೆ ಅಕ್ಟೋಬರ್ ಕೊನೆಯವರೆಗೂ ಮಳೆ ಬರುತ್ತೆ, ಕೆಲವು ಸಂದರ್ಭದಲ್ಲಿ ನಮಗೆ ನವಂಬರ್ ಮೊದಲನೇ ವಾರದಲ್ಲೂ ಮಳೆ ಬರೋದ್ರಿಂದ ಅಷ್ಟರಲ್ಲಿ ಈ ತಳಿಗಳು ಕಟಾವಿಗೆ ಬರೋದ್ರಿಂದ ನಮಗೆ ಇಳುವರಿನಲ್ಲೂ ಏನೂ ಅಷ್ಟು ತೊಂದರೆ ಆಗೋದಿಲ್ಲ. ಹಾಗಾಗಿ ಆದಷ್ಟು ತಡವಾಗಿ ಬಿತ್ತನೆ ಮಾಡಿದಾಗ ರೈತರು ಈ ಅಲ್ಪಾವಧಿ ತಳಿಗಳನ್ನ ಬೆಳ್ಕೋಬೋದು. ಇನ್ನು ಮುಖ್ಯವಾಗಿ ಈ ಹಿಂಗಾರ್ನಲ್ಲಿ ಅಂದರೆ ಚಳಿಗಾಲದಲ್ಲಿ ಬೆಳೆಯುವಂಥ ರಾಗಿ ತಳಿಗಳು ಯಾವ್ಯಾವು ಅಂತೀರಿ? ನೋಡಿ, ಇದು ಚಳಿಗಾಲದಲ್ಲಿ ಅಂದರೆ ನಮ್ಮ ರಾಗಿ ಬೆಳೆ ಈಗೇನು ಯಾವುದೇ ತಳಿಗಳು ತೊಗೊಂಡ್ರೂ ಈ ಚಳಿಯನ್ನು ತಡ್ಕೊಂಡು ಒಳ್ಳೆ ಇಳುವರಿ ಕೊಡುವಂಥ ಸಾಮರ್ಥ್ಯ ಭಾಳ ಕಡಿಮೆ. ಹಾಗಾಗಿ ಈ ರಾಗಿ ಚಳಿಗಾಲದಲ್ಲಿ ಬೆಳೆಯಲು ಸೂಕ್ತವಾದುದಲ್ಲ ಅಂತ ಹೇಳ್ಬೋದು. ಆದರೂ ಈ ಕೆಲವು ಕಡೆ ಈ ನೀರಾವರಿ ಅನುಕೂಲ ಇದ್ದ ಕಡೆ ರೈತರು ಈ ಅಕ್ಟೋಬರ್ ನವಂಬರ್ನಲ್ಲಿ ಬಿತ್ತನೆ ಮಾಡ್ತಾರೆ. ಹಾಗಾಗಿ ನಾವು ಅಕ್ಟೋಬರ್ ನವಂಬರ್ನಲ್ಲೇ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ. ಯಾಕೆಂದರೆ ಈ ನವಂಬರ್ ಕೊನೆ ಭಾಗ ಮತ್ತು ಡಿಸೆಂಬರ್ನಲ್ಲಿ ಬಿತ್ತನೆ ಮಾಡೋದು ಒಳ್ಳೆಯದಲ್ಲ. ಯಾಕೆಂದರೆ ಈ ನಮ್ಮ ರಾಗಿ ತಳಿಗಳಿಗೆ ಯಾವುದೇ ಆಗಲಿ ರಾಗಿ ಬೆಳೆಗೆ ಚಳಿಯನ್ನು ತಡೆದುಕೊಳ್ಳುವ ಶಕ್ತಿ ಕಡಿಮೆ. ಹಾಗಾಗಿ ಆದಷ್ಟು ಅಕ್ಟೋಬರ್ ಮತ್ತು ನವಂಬರ್ ಮಧ್ಯಭಾಗದ ಒಳಗಡೆ ಇವರು ಎಲ್ಲಿ ನೀರಿನ ಅನುಕೂಲ ಇದೆ ಅಂದರೆ ನೀರಾವರಿ ಅನುಕೂಲ ಅಥವಾ ನೀರಿನ ಲಭ್ಯತೆ ನೋಡಿಕೊಂಡು ಈ ಸಮಯದಲ್ಲಿ ಬಿತ್ತನೆ ಮಾಡಬೇಕು. ಇಂಥ ಒಂದು ಕಾಲಕ್ಕೆ ಚಳಿಯನ್ನು ತಡೆದುಕೊಂಡು ಒಳ್ಳೆಯ ಇಳುವರಿ ಕೊಡುವಂಥ ತಳಿಗಳು ಅಂದರೆ ಇಂಡಾಫ್ 7. ಇದು ಬಹಳ ಪ್ರಚಲಿತವಾಗಿರುವಂಥ ತಳಿ ಮತ್ತು ಅದರ ಜೊತೆಗೆ ಇತ್ತೀಚೆಗೆ ಬಿಡುಗಡೆ ಆಗಿರುವಂಥ ಇನ್ನೊಂದು ತಳಿ KMR 301. ಅದನ್ನು ಕೂಡ ನಾವು ಬೆಳ್ಕೋಬಹುದು. ಹೌದು, ಈ ತಳಿಗಳು ಮಧ್ಯಮಾವಧಿ ತಳಿಗಳು, ಸುಮಾರು 115-120 ದಿವಸಗಳಲ್ಲಿ ಈ ತಳಿಗಳು ಕಟಾವಿಗೆ ಬರ್ತವೆ. ಅಂದರೆ ಇಂಡಾಫ್ 7ರ ಒಂದು ವಿಶೇಷ ಗುಣ ಅಂದರೆ ಇದು ಏನು ಚಳಿ ತಡ್ಕೊಳ್ಳುವಂಥ ಒಂದು ಶಕ್ತಿ ಇದೆ. ಅದ್ರ ಜೊತೆಗೆ ನೀವು ನೋಡಿರ್ಬೋದು ಈ ಇಲುಕುಗಳು ನೀವು ನೋಡಿರ್ತೀರಿ ರಾಗಿನಲ್ಲಿ, ತೆನೆಯ ಇಲುಕುಗಳು. ಹೌದು, ಈ ತೆನೆಯ ಕೆಳಭಾಗದ ಇಲುಕು ಅಂತ ನಾವೇನು ಹೇಳ್ತೀವಿ ಅಂದರೆ ಥಂಬ್ ಫಿಂಗರ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಆ ಒಂದು ಇಲುಕಿನಲ್ಲಿ ಸಹ ಕೌಲುಗಳು ಭಾಳ ಬಂದಿರ್ತವೆ. ಇದೊಂದು ಇಥಳಿಯ ಒಂದು ವಿಶೇಷ ಗುಣ. ಇಂಡ್ ಆಫ್ ಏಳ್ರಲ್ಲಿ ಈ ಒಂದು ಇರುವಂತ ಒಂದು ವಿಶೇಷ ಗುಣ. ಇದು ಜಾಸ್ತಿ ಕೌಲ್ ಇರೋದ್ರಿಂದ ಇಳುವರಿ ಸಹ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ರೈತರು ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಇನ್ನು ಮುಖ್ಯವಾಗಿ ಈ ಬೇಸಿಗೆ ಹಂಗಾಮಿಗೆ ಸೂಕ್ತವಾದಂಥ ರಾಗಿ ತಳಿಗಳು ಯಾವ್ಯಾವು ಅಂತೀರಿ? ನೋಡಿ, ಬೇಸಿಗೆ ಬೆಳೆಯಲ್ಲಿ ಯಾವಾಗಲೂ ನೀರಾವರಿ ಆಶ್ರಯದಲ್ಲಿ ಬೆಳಿಬೇಕಾಗಿರೋದ್ರಿಂದ ಇಲ್ಲೂ ಸಹ ನೀರಿನ ಲಭ್ಯತೆ ಇದನ್ನು ನೋಡಿ ತಳಿಗಳನ್ನ ಆಯ್ಕೆ ಮಾಡಬೇಕು. ತಳಿಗಳನ್ನ ಆಯ್ಕೆ ಮಾಡೋದು ಅಂದರೆ ನೀರಿನ ಲಭ್ಯತೆ ಅಂತ ಹೇಳಿದೆ. ಹಾಗಾಗಿ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ತಳಿಗಳಾದರೆ ಒಳ್ಳೆಯದು. ಯಾಕೆಂದರೆ ನೋಡಿ, ಈ ಬೇಸಿಗೆಯಲ್ಲಿ ಬೆಳೆ ಬೆಳೆದಾದ್ಮೇಲೆ ನೆಕ್ಸ್ಟ್ ಮುಂಗಾರಿಗೆ ಭೂಮಿ ಅದ ಮಾಡಲು ಭೂಮಿಯನ್ನು ಬೇಗ ತೆರವು ಮಾಡಬೇಕಾಗ್ತದೆ. ಹಾಗಾಗಿ ಆದಷ್ಟು ಬೇಗನೆ ಬರುವಂಥ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ನೀರಿನ ಅನುಕೂಲ ಎಷ್ಟಿದೆ ಅದನ್ನು ಸಹ ಇಲ್ಲಿ ನೋಡಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಈ ಒಂದು ಬೇಸಿಗೆಯಲ್ಲಿ ಆದಷ್ಟು ಬೇಗ ಅಂದರೆ ಈ ನಾಟಿಯನ್ನು ಅವರು ಮೊದಲೇ ಒಟ್ಲು ಹಾಕೋಬೇಕು. ಅಂದರೆ SSC ಮಿಡಿ ಅಂತ ನಾವೇನು ಹೇಳ್ತೀವಿ, ರೈತರು ಏನಾದರೂ ಒಟ್ಲು ಅಂತ ಹೇಳ್ತಾರೆ, ಅದನ್ನು ಬೇಗ ಹಾಕ್ಕೊಂಡು ಈ ಕೊನೆ ಅಂದರೆ ಜನವರಿಯ ಕೊನೆ ಭಾಗ ಅಥವಾ ಫೆಬ್ರವರಿ ಮಧ್ಯ ಭಾಗದ ಒಳಗಡೆ ನಾವು ನಾಟಿ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ನಾವು ರಾಗಿನಲ್ಲಿ ಇನ್ನೊಂದು ಈ ಒಂದು ಗುಣ ಏನಪ್ಪ ಅಂದರೆ, ರಾಗಿ ಅತಿ ಚಳಿಯಾದ್ರೂ ಅಂತ ಒಳ್ಳೆ ಇಳುವರಿ ಕೊಡೋದಿಲ್ಲ. ಜಾಸ್ತಿ ಟೆಂಪರೇಚರ್ ಅಂದರೆ ಉಷ್ಣಾಂಶ ಜಾಸ್ತಿ ಆದ್ರೂ ಒಂದು ಸ್ವಲ್ಪ ತೊಂದರೆ ಆಗ್ತದೆ. ಹಾಗಾಗಿ ಈ ಏನು ಬೆಳವಣಿಗೆ ಅಂತ ಅದರಲ್ಲಿ ಜಾಸ್ತಿ ಬಿಸಿಲು ಇರಬಾರ್ದು, ಅಂದರೆ ಉಷ್ಣಾಂಶ ಇರಬಾರ್ದು. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಫೆಬ್ರವರಿ ಮಧ್ಯಭಾಗದ ಒಳಗಡೆ ನಾಟಿ ಮಾಡಬೇಕು ಅಂತ ಹೇಳ್ತೀವಿ. ಹಾಗಾಗಿ ನಾವು ಈ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ತಳಿಗಳಾದಂಥ GPU 45 ಇರ್ಬೋದು, ಅಥವಾ ಇಂಡ್ ಆಫ್ 5, ಅಥವಾ GPU 48, ಮತ್ತು ಇತ್ತೀಚೆಗೆ ಬಿಡುಗಡೆಯಾದಂಥ GPU 66, ಈ ಎಲ್ಲ ತಳಿಗಳನ್ನ ನಾವು ಈ ಬೇಸಿಗೆ ಹಂಗಾಮಿನಲ್ಲಿ ಬೆಳಿಬೋದು. ಇನ್ನು ಇದುವರೆಗೂ ನಾವು ತಳಿಗಳ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇನ್ನು ಸುಧಾರಿತ ಬೇಸಾಯ ಕ್ರಮಗಳಿಗೆ ಬಂದರೆ ಏನೇನು ಅಂಶಗಳ ಕಡೆಗೆ ನಾವು ಒತ್ತನ್ನು ಕೊಡಬೇಕಾಗತ್ತೆ ಅಂತೀರಿ? ಇಲ್ಲಿ ನೋಡಿ, ಮೊದಲು ನಾವು ಯಾವುದೇ ಒಂದು ಬೆಳೆ ಆಗಲಿ ಅದಕ್ಕೆ ಮೊದಲು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಭಾಳ ಮುಖ್ಯವಾದದ್ದು, ವಿಶೇಷವಾಗಿ ಖುಷ್ಕಿ ಬೇಸಾಯದಲ್ಲಿ. ಎಸ್, ಈ ಯಾಕೆಂದರೆ ರಾಗಿ ಹೆಚ್ಚಿನ ಪ್ರದೇಶ ನಮ್ಮ ರಾಜ್ಯದಲ್ಲಿ ನೀರ ಮಳೆ ಆಶ್ರಯದಲ್ಲಿ ಬೆಳೆಯೋದ್ರಿಂದ ನಾವು ಇದರ ಬಗ್ಗೆ ಭಾಳ ಗಮನ ತಗೊಳ್ಬೇಕು. ಹಾಗಾಗಿ ಏನು ಈ ಭೂ ಫಲವತ್ತತೆ ಹೆಚ್ಚಿಸುವ ಕ್ರಮಗಳು ಏನೇನಿದೆ ಅದ್ರ ಬಗ್ಗೆ ನಾವು ಭಾಳ ಒತ್ತು ಕೊಡಬೇಕು. ಅಂದರೆ ಈಗ ನಾವು ಏನು ಬಿತ್ತನೆಗೆ ಮುಂಚಿತವಾಗಿ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಹೌದೌದು, ಅಂದರೆ ನಾವೇನು ಹೇಳ್ತೀವಲ್ಲ ಕಾಂಪೋಸ್ಟ್ ಗೊಬ್ಬರ, ಹೌದು, ಇವನ್ನು ಕೊಡಬೇಕು. ಮತ್ತು ಈ ಕೆಲವು ಬೆಳೆ ಪಳಿಕೆಗಳಂತ ಏನು ಹೇಳ್ತೀವಲ್ಲ ಅದನ್ನು ಸಹ ಮಣ್ಣಿಗೆ ಮೊದಲೇ ಸೇರಿಸ್ಬೇಕು. ಮತ್ತು ಈ ಸಾವಯವ ಗೊಬ್ಬರಗಳನ್ನು ಭೂಮಿಗೆ ಸೇರಿಸುವುದರಿಂದ ಏನಾಗುತ್ತೆ, ಈ ಭೂಮಿ ಅಂದರೆ ಮಣ್ಣಲ್ಲಿ ಈ ನೀರು ಹಿಡಿದಿಟ್ಟುಕೊಳ್ಳುವಂಥ ಒಂದು ಶಕ್ತಿ ಜಾಸ್ತಿ ಆಗ್ತದೆ. ಮತ್ತು ಗೊತ್ತಲ್ಲ, ಮಣ್ಣಿನ ಕಣಗಳ ರಚನೆ, ಗಾಳಿಯಾಡುವಿಕೆ ಇವೆಲ್ಲ ಉತ್ತಮ ಬೆಳೆಗೆ ಸಹಕಾರಿಯಾಗ್ತದೆ. ಆಮೇಲೆ ನಾವು ಇನ್ನೊಂದು ಏನು ಹೇಳ್ತೀವಿ ಅಂದರೆ ಪರ್ಯಾಯ ಬೆಳೆಗಳನ್ನ ಬೆಳೀರಿ. ಅಂದರೆ ರಾಗಿ ಆದ ಮೇಲೆ ರಾಗಿನೇ ಬೆಳಿಬೇಡಿ, ದ್ವಿದಳ ಧಾನ್ಯಗಳನ್ನ ಬೆಳೀರಿ. ರಾಗಿ ಅಥವಾ ಕಡಲೆಕಾಯಿ, ರಾಗಿ ಆದಮೇಲೆ ಹುರುಳಿ ಅಥವಾ ಅಲಸಂದೆ ಅಥವಾ ತೊಗರಿ ಬೆಳೆಗಳ ಪರ್ಯಾಯ ಕ್ರಮಗಳನ್ನು ಬೆಳೆಯೋದ್ರಿಂದ ಏನಾಗುತ್ತೆ, ಈ ಭೂಮಿಯ ಫಲವತ್ತತೆ ಸಹ ನಾವು ಕಾಪಾಡ್ಕೋಬಹುದು. ಇನ್ನು ಬಿತ್ತನೆ ಮಾಡುವಂಥ ಕ್ರಮಕ್ಕೆ ಬಂದರೆ ಏನು ಒಂದು ಕ್ರಮವನ್ನು ಅನುಸರಿಸ್ಬೋದು ಅಂತೀರಿ? ನೋಡಿ, ನಾವು ಬಿತ್ತನೆ ಅಂದರೆ ನಾವು ಈಗಾಗಲೇ ಹೇಳ್ದಂಗೆ ಜಾಸ್ತಿ ಮಳೆಯಾಶ್ರಯದಲ್ಲಿ ಬಿತ್ತನೆ ಜಾಸ್ತಿ ಇರೋದರಿಂದ ನಾವು ಯಾವುದೇ ತಿಂಗಳಲ್ಲಿ ಬಿತ್ತನೆ ಮಾಡುವಾಗ ಈ ಕೂರಿಗೆ ಬಳಸಿ ನಾವು ಸಾಲಿನಲ್ಲಿ ಬಿತ್ತನೆ ಮಾಡೋದು ಒಳ್ಳೆಯದು. ಭಾಳಷ್ಟು ರೈತರು ಕೈನಿಂದ ಏರ್ಚಿಬಿಡ್ತಾರೆ. ಆ ಏರ್ಚೋದ್ರಿಂದ ಏನಾಗುತ್ತೆ, ಅಂತರ ಬೇಸಾಯ ಮಾಡಲು ಅನುಕೂಲ ಆಗೋದಿಲ್ಲ. ಮತ್ತು ಸಸಿಗಳ ಸಂಖ್ಯೆನೂ ಸಹ ನಾವು ಏನು ಕಾಪಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ರೈತರಿಗೆ ನಾವೇನು ಹೇಳೋದು ಅಂದರೆ ಆದಷ್ಟು ಸಾಲಿನಲ್ಲಿ ಅಂದರೆ ಕೂರಿಗೆ ಬಳಸಿ ಬಿತ್ತನೆ ಮಾಡಲಿಕ್ಕೆ ಹೇಳ್ತೀವಿ. ಹಾಗೆಯೇ ಈಗ ಏನಾದರೂ ನಾವು ಈ ನೀರಾವರಿ ಅನುಕೂಲ ಇದ್ದ ಕಡೆ ಏನು ನಾವು ಹೇಳ್ತೀವಲ್ಲ, ಅಂದರೆ ಅಲ್ಲೂ ಸಹ ಸಾಲಿನಲ್ಲಿ ಅವರು ನಾಟಿ ಮಾಡ್ತಾರೆ. ಹಾಗಾಗಿ ಅಲ್ಲಿ ಅಂಥ ತೊಂದರೆ ಇರೋದಿಲ್ಲ. ಈ ಏನು ಮಳೆ ಆಶ್ರಯದಲ್ಲಿ ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಈ ಕೆಲವು ರೈತರು ಈ ಕೈನಿಂದ ಎರಚೋದ್ರಿಂದ ಸ್ವಲ್ಪ ತೊಂದರೆ ಆಗ್ತದೆ. ಅದನ್ನು ಒಂದು ಸ್ವಲ್ಪ ನೋಡಿಕೊಂಡು ಕೂರ್ಗಿನಲ್ಲಿ ಬಿತ್ತನೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಇನ್ನು ಬಿತ್ತನೆ ಬೀಜ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಈಗ ನೋಡಿ, ಮಳೆಯ ಆಶ್ರಯದಲ್ಲಿ ಆದರೆ ಅಂದರೆ ಕೂರ್ಗೆ ಬಿತ್ತನೆ ಅಂತ ನಾವೇನು ಹೇಳ್ತೀವಲ್ಲ, ಇಲ್ಲಿ ಒಂದು ಎಕರೆಗೆ 5 kg ಆದರೆ ಸಾಕು. ಓಹೋ, ಹಾಗೆ ಈಗೇನು ಈ ನೀರಾವರಿ ಅನುಕೂಲ ಇದ್ದ ಕಡೆ ಅಂದರೆ ನಾವೇನು ಮಾಡ್ತೀವಿ, ಸಸಿ ಮಡಿ ಅಥವಾ ಓಟ್ಲ ಹಾಕಿ ಆನಂತರ ನಾಟಿ ಮಾಡ್ತೀವಲ್ಲ, ಇಂಥ ಸಂದರ್ಭದಲ್ಲಿ 2-2.5 kg ಒಂದು ಎಕರೆಗೆ ಸಾಕಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಬೀಜದ ಮೊಳಕೆ ಪ್ರಮಾಣನೂ ಸಹ ನಾವು ನೋಡ್ಕೊಳ್ಬೇಕು. ಹಾಗಾಗಿ ಖಾತ್ರಿ ಇರುವಂಥ ಬೀಜವನ್ನು ಬಳಸೋದು ಸೂಕ್ತ. ಆಮೇಲೆ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಏನೇನು ಹೇಳ್ತೀನಿ ಅಂದರೆ, ಈ ಏನು ನಾವು ಸಸಿ ಮಡಿಗಳು ಅಥವಾ ಓಟ್ಲ ಹಾಕಿ ನಾಟಿ ಮಾಡುವಂಥ ಸಂದರ್ಭದಲ್ಲಿ ರೈತರು ಆದಷ್ಟು ಈ ಸಸಿಗಳನ್ನ ಅಂದರೆ ವಯಸ್ಸಾದ ಸಸಿಗಳನ್ನ ನಾಟಿ ಮಾಡಬಾರ್ದು. ಸ್ವಲ್ಪ ಎಳೆ ಸಸಿಗಳನ್ನ ಅಂದರೆ ಸುಮಾರು 18-20 ದಿವಸದ ಒಳಗಡೆನ ಸಸಿಗಳನ್ನ ನಾಟಿ ಮಾಡೋದ್ರಿಂದ ಅನುಕೂಲ. ಏನಂದರೆ ಇದಕ್ಕೆ ನಾವು ಈ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತೀವಿ, ಅಂದರೆ ಸಸಿ ಮಡಿಯಿಂದ ಕಿತ್ತು ಏನು ಮಾಡ್ತೀವಿ ಜಮೀನಿಗೆ ನಾವು ನಾಟಿ ಮಾಡುವಾಗ ಕಿತ್ತು ನಾಟಿ ಮಾಡೋದ್ರಿಂದ ಅದಕ್ಕೆ ಗಿಡಕ್ಕೆ ಒಂದು ಶಾಕ್ ಇರುತ್ತೆ, ಒತ್ತಡ ಆಗುತ್ತೆ. ಹಾಗಾಗಿ ಆ ಒತ್ತಡ ತಡ್ಕೊಳ್ಬೇಕು ಅಂದರೆ ಎಳಸಾಗಿದ್ದರೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರುತ್ತದೆ, ಬೇಗ ಹೊಂದ್ಕೊಂಡು ಬೆಳೀತದೆ. ಒಂದು ಸ್ವಲ್ಪ ಏನಾದ್ರು ವಯಸ್ಸಾದಾಗ ಅದಕ್ಕೆ ಆ ಶಾಕನ್ನು ತಡ್ಕೊಳ್ಳುವಂಥ ಒಂದು ಶಕ್ತಿ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಅದು ಬೆಳವಣಿಗೆ ಇರೋದಿಲ್ಲ, ಬೇಗನೆ ಆ ಶಾಕಿಗೆ ಬೇಗನೆ ಏನು ಹೂವು ಆಡಿಬಿಟ್ಟು ಬೇಗನೆ ಕಾಳು ಕಟ್ತದೆ. ಅದರಿಂದ ಏನಾಗುತ್ತೆ ಅಂದರೆ ಭಾಳ ಕಡಿಮೆ ನಿಮಗೆ ಇಳುವರಿ ಬರ್ತದೆ, ಗಿಡ ಎತ್ತರ ಇರೋದಿಲ್ಲ, ಇಳುವರಿ ಸಹ ಭಾಳ ಕುಂಠಿತವಾಗ್ತದೆ. ಹಾಗಾಗಿ ನಾವು ರೈತರು ಈ ಸಸಿ ಮಡಿಯಿಂದ ನಾಟಿ ಮಾಡುವಾಗ ಇದೊಂದನ್ನು ಗಮನಿಸಬೇಕಾದದ್ದು ಭಾಳ ಒಳ್ಳೆಯದು. ಇನ್ನು ಈ ಒಂದು ನಾವು ನಾಟಿ ಮಾಡುವಾಗ ಏನು ಅಂತರವನ್ನು ಪಾಲಿಸಬೇಕಾಗತ್ತೆ ಅಥವಾ ಈ ಬಿತ್ತನೆ ಮಾಡುವಾಗ? ನೋಡಿ, ನಾವು ರಾಗಿನಲ್ಲಿ ಸಾಮಾನ್ಯವಾಗಿ ಈ ಕೆಂಪು ಮಣ್ಣಿನಲ್ಲಿ ಬಿತ್ತನೆ ಮಾಡೋದ್ರಿಂದ ಈ 9 ಅಂಗಲ ಬಳಸ್ಕೊಳ್ತೀವಿ, ಕೂರ್ಗೆ ಅಲ್ಲೇ ಬಿತ್ತನೆ ಮಾಡೋದು ಒಳ್ಳೆಯದು. ಅಂದರೆ ಸಾಲಿನಿಂದ ಸಾಲಿಗೆ 9 ಅಂಗಲ ಅಂತರ ಇದ್ರೆ ಸಾಕು, ಅಂದರೆ 3/4 ಅಡಿ. ಹಾಂ, 3/4 ಅಡಿ. ಈ 1 cm ಹೇಳೋದಿದ್ರೆ 22/2 cm ಅಂತ ಹೇಳ್ತೀವಿ. ಮತ್ತು ಈ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ ಸುಮಾರು ಒಂದು 4 ಬೆರಳು, ಅಂದರೆ ಒಂದು ಸುಮಾರು 8-10 cm ಅಂತ ಹೇಳ್ತೀವಿ, ಅಥವಾ 4 ಬೆರಳಿನ ಅಂತರದಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇರುವಂತೆ ನಾಟಿ ಮಾಡಬಹುದು. ಈ ನಾಟಿ ಮಾಡುವಾಗ ಈ ಅಂತರನ ಸರಿಯಾಗಿ ಕಾಪಾಡ್ಕೊಳ್ತಾರೆ. ಆದರೆ ಈ ಕೂರ್ಗೆ ಬಿತ್ತನೆ ಮಾಡುವಾಗ ಈ ಏನಾಗುತ್ತೆ, ಸಾಲಿನಲ್ಲಿ ಬಿತ್ತನೆ ಮಾಡುವಾಗ ಗಿಡದಿಂದ ಗಿಡಕ್ಕೆ ಈ ಒಂದು ಅಂತರನ ಕಾಪಾಡ್ಕೊಳ್ಳೋದು ಕಷ್ಟ. ಹೌದೌದು. ಹಾಗಾಗಿ ರೈತರು ಕೆಲವರು ಏನು ಮಾಡ್ತಾರೆ, ಅಡ್ಡ ಕುಂಟೆ ಹೊಡೆದು ಈ ಸಸಿಗಳ ಒಂದು ಸಂಖ್ಯೆಯನ್ನು ಕಾಪಾಡ್ಕೊಳ್ತಾರೆ. ಹಾಗಾಗಿ ನಾವು ಆದಷ್ಟು ಪೈರನ್ನು ತೆಳುವು ಮಾಡೋದ್ರಿಂದ ಏನಾಗುತ್ತೆ, ಇಳುವರಿ ಒಳ್ಳೆ ಚೆನ್ನಾಗಿ ಬರ್ತದೆ. ನಾವೇನಾದರೂ ಭಾಳ ದಟ್ಟವಾಗಿ ಬಿತ್ತನೆ ಮಾಡಿದ್ರೆ ಅದರದ್ದು ಬೆಳವಣಿಗೆನೂ ಇರೋದಿಲ್ಲ, ಇಳುವರಿನಲ್ಲೂ ಭಾಳ ಕಡಿಮೆ ಆಗ್ತದೆ. ಹಾಗಾಗಿ ಸುಮಾರು ನಾವಂದರೆ ಒಂದು ರಾಗಿಯಲ್ಲಿ ಈ ಪೈರುಗಳ ಸಂಖ್ಯೆ ಅಂದರೆ ಬಿತ್ತನೆ ಮಾಡಿದಾಗ 1 ಎಕರೆಗೆ ಸುಮಾರು 1.6 ಲಕ್ಷ ಅಂದರೆ 160,000 2 ಲಕ್ಷದವರೆಗೂ ಸಸಿಗಳ ಸಂಖ್ಯೆಯನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತೀವಿ, ಪ್ರತಿ 1 ಎಕರೆಗೆ. ಅಂದರೆ ಇದೇನಂದ್ರೆ ಅದೇ ನಾನು ಹೇಳ್ದಂಗೆ ಈ ಕೆಲವರು ಏನು ಮಾಡ್ತಾರೆ, 30 cm ಸಹ ಉಪಯೋಗಿಸ್ತಾರೆ, ಅಂದರೆ 1 ಅಡಿ ಸಾಲಿನಲ್ಲೂ ಬಿತ್ತನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ 1,60,000 ಗಿಡಗಳ ಸಂಖ್ಯೆ ಬರ್ತದೆ. ನಾವು ಈ 22 cm ಅಂತ ಹೇಳಿದಾಗ 2,10,000 ಸಸಿಗಳ ಸಂಖ್ಯೆ ಬರ್ತದೆ. ಹಾಗಾಗಿ ಇದನ್ನು ಸಹ ಈ ಆದಷ್ಟು ರಾಗಿನಲ್ಲಿ ತೆಳು ಮಾಡಿ ಬಿತ್ತನೆ ಮಾಡೋದು ಭಾಳ ಒಳ್ಳೆಯದು. ಇನ್ನು ಪೋಷಕಾಂಶಗಳ ಪೂರೈಕೆ ಭಾಳ ಮುಖ್ಯವಾಗುತ್ತೆ, ಯಾವ ರೀತಿಯಾಗಿ ಈ ಪೋಷಕಾಂಶದ ಪೂರೈಕೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ? ನೋಡಿ, ಇದು ಮಣ್ಣಿನ ಫಲವತ್ತತೆ ಮತ್ತು ಗೊಬ್ಬರದ ಬಳಕೆ ಇವು ಅಧಿಕ ಇಳುವರಿ ಪಡೆಯಲು ನಮ್ಮ ಸುಧಾರಿತ ಬೇಸಾಯ ಕ್ರಮಗಳಲ್ಲಿ ಒಂದು ಮುಖ್ಯವಾದ ಅಂಶ. ನಾವು ಈಗಾಗಲೇ ಹೇಳ್ದಂಗೆ ಕೊಟ್ಟಿಗೆ ಗೊಬ್ಬರನ ಅಥವಾ ಕಾಂಪೋಸ್ಟನ್ನು ಬಿತ್ತನೆಗೆ 2-3 ವಾರಗಳ ಮೊದಲೇ ಭೂಮಿಗೆ ಸೇರಿಸ್ಬೇಕು. ಸುಮಾರು ನಾವು ಹೇಳ್ತೀವಿ 1-3.5 ಟನ್ ಒಂದು ಎಕರೆಗೆ, ಈ 3-3.5 ಟನ್ ಒಂದು ಎಕರೆಗೆ ಸೇರಿಸೋದ್ರಿಂದ ಭಾಳ ಒಳ್ಳೆಯದು. ಮತ್ತು ಈ ಕೋಳಿ ಗೊಬ್ಬರ ಅಥವಾ ರೇಷ್ಮೆ ಹುಳಿನ ಗೊಬ್ಬರ ದೊರಕುವಲ್ಲಿ ನಾವು 50% ಸಾರಜನಕವನ್ನು ಸಹ ಈ ಗೊಬ್ಬರಗಳಿಂದನೂ ಒದಗಿಸ್ಬೋದು. ಹಾಗಾಗಿ ನಾವು ಆದಷ್ಟು ಕೊಟ್ಟಿಗೆ ಗೊಬ್ಬರನ ನಾವು ಉಪಯೋಗಿಸೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ಬೋದು. ಇದರ ಜೊತೆಗೆ ನಾವು ರಾಸಾಯನಿಕ ಗೊಬ್ಬರನ ಅನುಸಾರ ಶಿಫಾರಸು ಮಾಡ್ತೀವಿ. ಈ ರಾಸಾಯನಿಕ ಗೊಬ್ಬರಗಳು ಅಂದರೆ ನಾವೇನು ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶ್ ಸಿಗುವಂಥ ಗೊಬ್ಬರಗಳು. ಇವು ನಾವು ಒಂದು ಎಕರೆಗೆ ಈ ಮಳೆ ಆಶ್ರಯದಲ್ಲಿ 20 kg ಸಾರಜನಕ ಮತ್ತು 16 kg ರಂಜಕ ಮತ್ತು 10 kg ಪೊಟ್ಯಾಶ್ ಅನ್ನು ಒದಗಿಸುವಂಥ ರಾಸಾಯನಿಕ ಗೊಬ್ಬರಗಳನ್ನ ನಾವು ಈ ಮಳೆ ಆಶ್ರಯದಲ್ಲಿ ಕೊಡಬೇಕಾಗುತ್ತೆ. ಅದೇ ನೀರಾವರಿ ಆದರೆ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಅಂದರೆ ಸುಮಾರು 50 kg ಸಾರಜನಕ, 20 kg ರಂಜಕ ಮತ್ತು 20 kg ಪೊಟ್ಯಾಶ್ ಒದಗಿಸುವಂಥ ರಾಸಾಯನಿಕ ಗೊಬ್ಬರಗಳನ್ನ ನಾವು ಶಿಫಾರಸು ಮಾಡ್ತೀವಿ. ಇದು ಒಂದು ಪ್ರತಿ ಎಕರೆಗೆ ನಾವು ಇದನ್ನು ಹೇಳ್ತೀವಿ. ಮತ್ತೆ ಇದನ್ನ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಕೊಟ್ಟರೆ ಒಳ್ಳೇದು ಅಂತೀರಿ? ಹೌದು, ಯಾವಾಗಲೂ. ಯಾಕೆಂದರೆ ಇದು ಒಂದು ಪ್ರದೇಶಕ್ಕೂ ಇನ್ನೊಂದು ಪ್ರದೇಶಕ್ಕೂ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಹಾಗಾಗಿ ಆದಷ್ಟು ನಾವು ಪರೀಕ್ಷೆ ಆಧಾರದ ಮೇಲೆ, ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಈ ಶಿಫಾರಸನ್ನು ನಾವು ಮಾಡಿರ್ತೀವಿ. ಮತ್ತು ಅದನ್ನು ರೈತರು ಸಹ ಆಗಾಗ್ಗೆ ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಂದು ಒಳ್ಳೆಯದು. ರೈತ ಬಾಂಧವರೇ, ತಮಗೆ ಈ ರಾಗಿ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಯರಾಮೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9800062030. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9800062030. ತುಂಬ ಸಂತೋಷ ಡಾಕ್ಟರ್ ಜಯರಾಮೇಗೌಡ ಅವರು, ತಾವಿದೋರ್ಗೂ ನಮ್ಮ ರೈತ ಬಾಂಧವರಿಗೆ ಈ ಒಂದು ರಾಗಿಯ ಒಂದು ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಗಿ ತಳಿಗಳು ಮತ್ತು ಬೇಸಾಯ ಕ್ರಮ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯರಾಮೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ? ಸಾಮಾನ್ಯವಾಗಿ